ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಿಂದ ವಿಮುಖನಾದ ರೈತನ ಕೈ ಹಿಡಿದ ಸಮಗ್ರ ಕೃಷಿ, ಈ ಕುರಿತು ಸಾಗರ ತಾಲೂಕು ನಂದಿತಳೆಯ ಎಸ್ಟಿ ಮಂಜಪ್ಪ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಸಾಗರ ತಾಲೂಕು ನಂದಿತಳೆಯ ಶ್ರೀಯುತ ಎಸ್ ಟಿ ಮಂಜಪ್ಪನವರಿದ್ದಾರೆ. ಇವರು ಒಂದು ಕಾಲದಲ್ಲಿ ನಮಗೆ ಕೃಷಿ ಜಮೀನೇ ಬೇಡ, ಮಾರಾಟ ಮಾಡಿ ಹೋಗ್ಬಿಡೋಣ ಅಂತೇಳಿ ಬೇಸತ್ತಂತಹ ಒಬ್ಬ ರೈತರು. ಆನಂತರ ಅತ್ಯಂತ ಕಡಿಮೆ ರೇಟಿಗೆ ಅದನ್ನ ಕೇಳಿದ್ರು ಅನ್ನೋ ಕಾರಣಕ್ಕೆ ಇನ್ನೇನು ಮಾಡೋಕ್ಕಾಗತ್ತೆ ಅಂತೇಳಿ ಕೃಷಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ, ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ಅವರ ತೋಟದಲ್ಲಿ ಯಾವ್ಯಾವ ಗಿಡಗಳಿದೆ ಅಂತ ಕೇಳಿದರೆ ಸುಮಾರು ಒಂದು ನೂರಾರು ಜಾತಿಯ ಗಿಡಗಳಿದೆ ಕಣ್ರಿ. ಅಡಿಕೆ, ಬಾಳೆ, ಕಾಳುಮೆಣಸು, ಏಲಕ್ಕಿ, ಲವಂಗ, ಲಿಂಬು, ಕೊಕ್ಕೋ, ಆಮೇಲೆ ಧೂಪದ ಗಿಡ ಅಂತ ಹೇಳ್ತಾರೆ ನೋಡ್ರಿ, ಅದು ತೆಂಗು, ಗೇರು, ಚಿಕ್ಕು, ಮಾವು, ಇಂಗು, ಹಲಸು, ಮರಸೇಬು, ನೆಲ್ಲಿಗಿಡ, ಎಲ್ಲ ತರದ ಹಣ್ಣುಗಳು, ತರಕಾರಿ ಗಿಡಗಳು, ಬಿದಿರು, ರಾಮಫಲ, ಅಂಜೂರ, ಕಿತ್ತಲೆ ಹಣ್ಣು, ಹೀಗೆ ಹಲವಾರು ಜಾತಿಯ ಹಣ್ಣಿನ ಗಿಡಗಳು, ಮತ್ತೆ ಔಷಧೀಯ ಗಿಡಗಳು, ಮತ್ತೆ ಸ್ಪೈಸಸ್ ಅಂದ್ರೆ ಸಾಂಬಾರ್ ಗಿಡಗಳನ್ನ ಬೆಳೀತಿದ್ದಾರೆ. ಅವರ ಅನುಭವಗಳನ್ನ ಕೇಳೋಣ ಈಗ. ನಮಸ್ಕಾರ ಮಂಜಪ್ಪ. ನಮಸ್ಕಾರ ಸರ್. ಮಂಜಪ್ಪನವರೇ, ಎಷ್ಟಿದೆ ಜಮೀನು? ಜಮೀನು ಒಂದು 5 ಎಕರೆ ಇದೆ, ಕುಸ್ಕಿ ಒಂದು 3 ಎಕರೆ ಇದೆ. 5 ಎಕರೆನಲ್ಲೆಲ್ಲ ಏನ್ ಬೆಳೀತಿದ್ರಿ? 5 ಎಕರೆಯಲ್ಲಿ ಅಡಿಕೆ, ಬಾಳೆ, ಯಾಲಕ್ಕಿ, ಲವಂಗ, ದಾಲ್ಚಿನ್ನಿ, ನಿಂಬು, ಕಾಳುಮೆಣಸು, ಕೊಕ್ಕೋ, ಇಂತ ಗಿಡ ಮರಗಳನ್ನು ಬೆಳೆಸಿದ್ವಿ. ಒಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಬಿಟ್ರಿ. ಕೊಟ್ಟು ಬಿಡ್ಬೋದು, ಇನ್ನೂ ಇದೆ, ಹೇಳಕ್ ಹೋದ್ರೆ ಬಹಳಷ್ಟು ಇದೆ. ಯಾಕಿಷ್ಟೆಲ್ಲ ಬೇಕಾ ಮಂಜಪ್ಪನವ್ರೆ? ಏನೊಂದು ಅಡಿಕೆ, ಬಾಳೆ, ಶುಂಠಿ ಹಾಕೊಂಡು ಇದ್ರೆ ಸಾಕಲ್ವ, ಆರಾಮಾಗಿರುತ್ತೆ ಜೀವನ? ಇಲ್ಲ ಸರ್, ಆತರ ಅಲ್ಲ. ಅದು ಯಾವ್ದಾದ್ರು ಒಂದು ಬೆಳೆ ನಷ್ಟ ಆದಾಗ ಇನ್ನೊಂದು ಬೆಳೆ ನಾವು ಅವಲಂಬಿತರಾಗ್ಲೇಬೇಕು. ಯಾಕಂದ್ರೆ ಒಂದನ್ನೇ ನಂಬ್ಕೊಂಡಾಗ ಯಾವ್ದ್ರಾಗಾರು ಒಂದು ಸೋಲ್ ಬಂದ್ರೆ ಇನ್ನೊಂದ್ರಲ್ಲಿ ನಮ್ಗೆ ಅನುಕೂಲ ಆಗುತ್ತೆ. ಯಾಕೆ ಅಡಿಕೆ ಒಳ್ಳೆ ರೇಟ್ ಇದೆಯಲ್ಲ ಈಗ? ಅಡಿಕೆ ರೇಟ್ ಇದೆ, ಈ ವರ್ಷ ಏನೋ ಇದೆ, ಇದನ್ನೇ ನಂಬ್ಕೊಂಡು ಹೋಗಕ್ ಬರಲ್ಲ. ಒಂದ್ ವೇಳೆ ಅದು ಕೈ ಕೊಟ್ಬಹುದು, ಇದು ಶಾಶ್ವತ ಅಂತ ಯಾವುದು ಹೇಳಕ್ಕಾಗಲ್ಲ. ಹಾಗಾಗಿ ಹಲವಾರು ಬೆಳೆಗಳನ್ನು ಬೆಳೆದ್ರೆ ಒಂದ್ರಲ್ಲಿ ಲಾಸ್ ಆಗುತ್ತೆ, ಒಂದ್ರಲ್ಲಿ ಏನಾದರೂ ಅನುಕೂಲ ಆಗುತ್ತೆ. ಎಷ್ಟು ವರ್ಷದ ತೋಟ ನಿಮ್ದು ಅಡಿಕೆ ಈಗ? 20 ವರ್ಷ ಆಗಿದೆ. 20 ವರ್ಷದ ತೋಟ? ಹೌದು. ಈಗಾಗಲೇ ಚೆನ್ನಾಗಿ ಫಸಲು ಬರ್ತಾ ಇದೆ, ಒಳ್ಳೆ ರೀತಿಯಿಂದ ಬರ್ತಾ ಇದೆ. ಒಳ್ಳೆ ನಾವು ಕೃಷಿಯನ್ನು ಮಾಡ್ತೀವಿ, ಸಾವಯವ ಗೊಬ್ಬರವನ್ನು ಉಪಯೋಗಿಸ್ತೀವಿ, ಮತ್ತೆ ಎರೆಗೊಬ್ಬರವನ್ನು ಉಪಯೋಗಿಸ್ತೀವಿ, ಅದಕ್ಕೆ ಯಾವುದೇ ಸರ್ಕಾರಿ ಗೊಬ್ಬರಗಳನ್ನು ಉಪಯೋಗಿಸಲ್ಲ. ಅಂದ್ರೆ ಈಗ ಈ ತೋಟ ನೀವು ಕೃಷಿಗೆ ತೊಡಕೊಂಡ ಮೇಲೆ ಹಾಕಿದ್ದು? ನಿಮ್ ತಂದೆ ಕಾಲದಲ್ಲಿ? ಇಲ್ಲ ಇಲ್ಲ ಇಲ್ಲ, ನಾವು ಅದನ್ನ ನಾವಾಗಿ ಹಾಕಿ ನಾವೇ ಬೆಳೆದಿರೋ. ಮುಂಚೆ ಆ ಭೂಮಿನಲ್ಲಿ ಏನ್ ಬೆಳೀತಾ ಇದ್ರಿ? ಭತ್ತನ? ಇಲ್ಲ, ಮುಂಚೆ ಫಸ್ಟ್ ಗೆ ಅದು ಭತ್ತ ಬೆಳೆಯುವಂತ ಜಾಗ, ಅದ್ರ ಬೆಳೆ ಭತ್ತ ಬೆಳೆಯುವಂತ ಜಾಗದಲ್ಲಿ ಅಡಿಕೆ ಹಾಕೊಂಡಿದ್ರಿ? ಅಡಿಕೆ ಹಾಕೊಂಡು. ಈಗ ಅಡಿಕೆ ಅದಕ್ಕೇನು ಸಮಸ್ಯೆ ಬಂದಿಲ್ಲ? ಬೇರು ಹುಳ? ಬೇರುಳ ಬಹಳ ಬಂದಿತ್ತು ಸರ್. ಅದು ಬಂದು ಒಂದು ಸುಮಾರು 10 ವರ್ಷ ಆದ್ಮೇಲೆ ಕಂಪ್ಲೀಟ್ ಆಗಿ ಬೇರುಳ ಬಂದು ಇಡೀ ತೋಟನೇ ಸರ್ವನಾಶ ಆಯ್ತು. ಅಯ್ಯಯ್ಯೋ, ಹೋಯ್ತು ಅಂತ ಹೇಳಿ ನಾವೇನ್ ಮಾಡಿದ್ವಿ, ಇನ್ನು ಇರೋ ಹಣನಲ್ಲೇ ಅದರಲ್ಲಿ ಹಾಕಿ ತೊಡಗಿಸ್ಕೊಂಡಿದೀವಿ. ಇನ್ನು ಇದರಲ್ಲಿ ಲಾಭ ಮಾಡಕ್ ಆಗಲ್ಲ, ಎಲ್ಲ ನಷ್ಟ ಆಗುತ್ತೆ, ಯಾರಿಗಾರು ಜಮೀನು ಮಾರಬೇಕು ಅಂತ ನಾವು ಇದ್ದವರು. ಅದಕ್ಕೆ ನಾನು ಸುಮಾರು ಜನ ಗಿರಾಕಿಗಳನ್ನು ಕರೆದೆ, ನಾವು ಜಮೀನು ಕೊಟ್ಟೆ ಎಲ್ಲಾದ್ರೂ ಹೋಗ್ಬಿಡೋಣ, ಮಾಡಿದ ಬೆಳೆ ಎಲ್ಲ ಹಾಳಾಗ್ತಾ ಇದೆ, ಇನ್ ಯಾಕಿದು ಅಂತ ಹೇಳ್ಬಿಟ್ಟು ನಾವು ಅದನ್ನ ಮಾರಣ ಅಂತ ಕರೆದ್ರೆ ಬರ್ತಿದ್ರು. ಬಂದು ನೋಡ್ಬಿಟ್ಟು ಅಯ್ಯೋ ಈ ಜಮೀನ್ ಬೇಡಪ್ಪ ನಮ್ಗೆ, ಈಗ ನಾವು ತಗೊಂಡ್ರು ಅದೇ ಸಮಸ್ಯೆ ನಮಗೂ ಕಾಡುತ್ತೆ, ಅದೇ ಸಮಸ್ಯೆ. ಹಾಗಾಗಿ ಇದು ಬೇಡ ಅಂತ ಯಾರು ತಗೊಳ್ಳೇ ಇಲ್ಲ, ವ್ಯಾಪಾರನೇ ಆಗಿಲ್ಲ. ಬಾಯಿ ಬಂದು ಒಬ್ಬರು ಎರಡು ಜನ ಕೇಳಿದ್ರು, ಅವ್ರು ಕೇಳಿದ ಲೆಕ್ಕಕ್ಕೆ ನಾನು ಹಾಕಿದ ದುಡ್ಡು ಬರಲ್ಲ, ಆ ಲೆಕ್ಕಕ್ಕೆ ಕೇಳಿದ್ರು. ಆಮೇಲೆ ನಾವು ಏನೋ ಬೇರುಳುಗಳನ್ನ ಕಂಟ್ರೋಲ್ ಮಾಡಕ್ಕೆ ನಮ್ದೇ ಆದಂತ ಒಂದು ವಿಧಾನಗಳನ್ನ ಮಾಡಿದೀವಿ, ಅದರಲ್ಲಿ ಸಾಧಾರಣ ಕಂಡು ಬಂತು, ಒಳ್ಳೇದಾಯ್ತು. ಬರ್ತಾ ಬರ್ತಾ ಬರ್ತಾ ಇಂಪ್ರೂವ್ಮೆಂಟ್ ಆಗ್ತಾ ಬಂತು, ಮತ್ತೆ ಅದನ್ನ ಅಭಿವೃದ್ಧಿ ಪಡಿಸಿದೀವಿ. ಈಗ ಒಳ್ಳೆ ಎಕ್ರಿಗೆ ಈಗ 15 ಕ್ವಿಂಟಲ್ ಅಡಿಕೆ ಇಳುವರಿ ಬರ್ತಾ ಇದೆ. ಏನ್ ಮಾಡಿದ್ರಿ ಬೇರ್ ಹುಳಕ್ಕೆ? ಬೇರ್ ಹುಳಕ್ಕೆ ನಾನು ಅದು ಏನು ಅಂದ್ರೆ ಈ ಪೊಟಾಶ್ ಅನ್ನೋ ಒಂದು ಗೊಬ್ಬರ ಬರುತ್ತಲ್ಲ, ಗವರ್ಮೆಂಟ್ ಗೊಬ್ಬರ ಬರುತ್ತಲ್ಲ, ಅದನ್ನ ಉಪಯೋಗ ಮಾಡಿದೆ. ಬೇರೆ ಎಲ್ಲಾ ಔಷಧಿನೂ ತೋಟಗಾರಿಕೆಯಲ್ಲೆಲ್ಲ ಬಂದು ನೋಡಿದ್ರು, ಅವಾಗ ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಬೇರೆ ಔಷಧಿ ಎಲ್ಲಾ ಹಾಕಿದೀವಿ, ಏನು ಏನೂ ಆಗಿಲ್ಲ. ಕೊನೆಗೆ ಈ ಬುಡವನ್ನು ಬಿಡಿಸಿ ಅದರಲ್ಲಿ ಇರತಕ್ಕಂತ ಹುಳ ಸಾಯಿಸೋದಕ್ಕೆ ಆ ಪೊಟಾಶ್ ಗೊಬ್ಬರವನ್ನ ನೀರಿನಲ್ಲಿ ಸರಿಯಾಗಿ ಕರ್ಡ್ ಬಿಟ್ಟು ಎಲ್ಲ ಬುಡಕು ಹಾಕ್ತಾ ಬಂದ್ವಿ. ಆವಾಗ ಹುಳ ಪೊಟಾಶ್ ಸುಟ್ಟು ಬಿಟ್ಟು ಆ ಹುಳ ಎಲ್ಲ ಸರ್ವನಾಶ ಆಯ್ತು. ಸತ್ತೋಯ್ತು. ಆಮೇಲೆ ಗಿಡಗಳು ಆಟೋಮೆಟಿಕ್ಲಿ ಚಿಗುರ್ಬಿಟ್ಟು ಚೆನ್ನಾಗಾಯ್ತು. ಈಗ ಆ ತರ ಆದಂತಹ ಗಿಡಗಳಲ್ಲೂ ಚೆನ್ನಾಗಿ ಫಸಲು ಬರ್ತಾ, ಚೆನ್ನಾಗಿ ಫಸಲು ಬರ್ತಾ ಇದೆ, ಬಹಳ ಚೆನ್ನಾಗಿ ಬಂದಿದೆ, ಖುಷಿ ಆಗ್ತದೆ. ಹಾಗಾಗಿ ಮಂಜಪ್ಪನವರೇ, ಸಮಸ್ಯೆ ಬಂತು ಅಂತ ಹೆದರಿ ಓಡೋಗ್ಬಾರ್ದು. ಓಡ್ ಹೋಗ್ಬಿಟ್ಟಿದ್ರೆ ನಾನು ಇವತ್ತು ನಮ್ಗೆ ಸುಮಾರು 25 ಲಕ್ಷ ರೂಪಾಯಿವರೆಗೂ ಅಡಿಕೆ ಬರ್ತಾ ಇದೆ ನೋಡಿ ನೋಡಿ. ಅವತ್ತು ನನಗೆ 25 ಲಕ್ಷ ಕೇಳರೇ ಇರಲ್ಲ ಭೂಮಿನ. ಇವತ್ತು ನಾ ಧೈರ್ಯ ಮಾಡಿ ಅದ್ ಮಾಡಿದ್ಕೆ ಇವತ್ತು ನಾ ರೈತನಾಗಿ ಉಳಿದಿದ್ದೆ. ಹಾಗಾಗಿ ಸಮಸ್ಯೆ ಒಳಗಡೆ ಇದ್ಕೊಂಡು ಅದಕ್ಕೊಂದು ಪರಿಹಾರ ಕಾಣ್ಬೇಕು, ಹೆದರ್ಬಾರ್ದು ಅನ್ನೋದು ಅವತ್ತಿನಿಂದ ನಂಗೆ ಧೈರ್ಯ ಬಂತು. ಹಾಗಾಗಿ ಬಹುಶಃ ಇದಕ್ಕೋಸ್ಕರವೇ ನೀವು ಈ ಅಡಿಕೆ ತೋಟದಲ್ಲೇನೆಯ ಹಲವಾರು ಉಪಬೆಳೆಗಳನ್ನು ಮಾಡಿದ್ದೆ. ಯಾಕೆಂದ್ರೆ ಯಾವ ಕಾಲಕ್ಕಾದ್ರೂ ಒಂದ್ ದಿವಸ ಅಡಿಕೆ ನಮಗೆ ತೊಂದರೆ ಕೊಡ್ಬಹುದು. ಇವತ್ತಿನ ದಿನಗಳಲ್ಲಿ ಹೇಳಲಿಕ್ಕೆ ಬರಲ್ಲ ಸರ್. ಅದಕ್ಕೋಸ್ಕರ ನಾವು ಹಲವಾರು ಜಾತಿ ಗಿಡಗಳು, ಹಣ್ಣಿನ ಗಿಡಗಳು ಇರ್ಬೋದು, ಕಾಳುಮೆಣಸು ಇರ್ಬೋದು, ನಮ್ಗೆ ರೈತರಿಗೆ ಏನ್ ಬೆಳೆಯಕ್ ಸಾಧ್ಯ ಅದನ್ನೆಲ್ಲ ತಗೊಂಡೋಗಿ ನೆಡುವಂತದ್ದು ಒಂದು ಹವ್ಯಾಸ ನನಗೆ. ಅದು ನಡಬೇಕು. ಮನೆ ಹತ್ರನು ಅಷ್ಟೇ, ನಾನು ಮನೆಯಲ್ಲಿ ಏನೇ ಎಲ್ಲೇ ಹೋದ್ರು ಮನೆಗೆ ತಿಂಡಿ ಹೋಯಲ್ಲ ನಾನು, ಏನಾದ್ರೂ ಒಂದು ಗಿಡ ಕಂಡ್ರೆ ಅದು ಕೊಂಡ್ಕೊಂಡು ಹೋಗೋದು ಆ ಅಭ್ಯಾಸ ನಂದು. ನೀವು ಹೂವಿನ ಗಿಡಗಳಲ್ಲೂ ಅಷ್ಟೇ, ಒಂದು 25 ಜಾತಿ ದಾಸವಾಳ ಹೂವಿನ ಗಿಡಗಳು, ಡೇರೆ ಹೂವಿನ ಗಿಡಗಳು, ಎಲ್ಲ ಜಾತಿ ಹೂವಿನ ಗಿಡಗಳನ್ನು ತಗೊಂಡು ನೆಡುವಂತ ಒಂದು ಅಭ್ಯಾಸ ಮನೆ ಸುತ್ತ. ಖಂಡಿತ ಇದು ರೈತರಿಗೆ ಇರಬೇಕು. ಯಾಕೆಂತೇಳಂದ್ರೆ ಹೌದು, ನಮ್ಮ ಪರಿಸರದಲ್ಲಿರುವಂತಹ ಎಲ್ಲಾ ತಳಿಗಳನ್ನು, ಎಲ್ಲಾ ಅದು ಹೂವಿನ ತಳಿ ಇರಬಹುದು, ಹಣ್ಣಿನ ಗಿಡಗಳಿರ್ಬೋದು, ಬೇರೆ ಬೇರೆ ಜಾತಿ ಹಣ್ಣಿನ ತಳಿಗಳು ಇವತ್ತು ಕಾಣ್ಮರೆ ಆಗ್ತಾ ಇದೆ ನಮ್ಮ ಮಲೆನಾಡು ಭಾಗದಲ್ಲಿ ಇರುವಂತದ್ದು. ಅವುಗಳನ್ನೆಲ್ಲ ಆ ಜೀವ ವೈವಿಧ್ಯತೆಯನ್ನ ಕಾಪಾಡ್ಕೊಂಡು ಬರ್ಬೇಕು ನಾವು ಇವಾಗ, ಅಲ್ವಾ? ಈಗ ಮುಂದಿನ ಪೀಳಿಗೆಯವರಿಗೆ ನಾವು ಇಂತಹ ಹಣ್ಣುಗಳನ್ನೆಲ್ಲ ಪರಿಚಯ ಮಾಡಿಸ್ದಾಗತ್ತೆ. ನಮ್ಮ ತೋಟದಲ್ಲೇ ಬಿಟ್ಟಂತಹ ಹಣ್ಣುಗಳನ್ನ ನಾವು ಬಂದಂತಹ ಅತಿಥಿಗಳಿಗೆ ಕೊಟ್ಟರೆ ಎಷ್ಟು ಸಂತೋಷ ಆಗುತ್ತೆ. ಬಹಳ ಖುಷಿ ಆಗುತ್ತೆ. ಈಗ ಹಣ್ಣಿನ ಗಿಡಗಳಲ್ಲೂ ಅಷ್ಟೇ, ನಾವು ಚಿಕ್ಕ ಹಣ್ಣು ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಪೇರ್ಲೆ ಹಣ್ಣು ಇರ್ಬೋದು, ಪಪ್ಪಳೆ ಹಣ್ಣು ಇರ್ಬೋದು, ಹಲಸಿನ ಹಣ್ಣು ಇರ್ಬೋದು, ಎಲ್ಲಾ ಗಿಡಗಳನ್ನು ನಾವು ಬೆಳೆಸ್ಕೊಳ್ತೀವಿ. ಸರಿ, ಈಗ ನಿಮ್ಮ ಅಡಿಕೆ ತೋಟದಲ್ಲಿ ಅಂತರ್ಬೆಳೆಯಾಗಿ ಈಗ ಸಾಕಷ್ಟು ಬೆಳೆಗಳನ್ನೆಲ್ಲ ಇಟ್ಟಿದ್ದೀರಲ್ಲ, ಅದನ್ನ ಅಂತರ ಎಲ್ಲ ಹೇಗೆ ಕಾಪಾಡ್ಕೊಂಡು ಬಂದಿದ್ದೀರ? ಅದು ನೀರು ಒಂದು ಮುಖ್ಯವಾಗಿ ಬೇಕಾಗುತ್ತೆ. ಅದಕ್ಕೆ ನೀರು ಮೇನ್, ಗೊಬ್ಬರಕ್ಕಿಂತ ಮುಖ್ಯವಾಗಿ ನೀರೊಂದಿದ್ರೆ ಅದನ್ನು ಕಾಪಾಡಿಕೊಂಡು ರಕ್ಷಣೆ ಮಾಡ್ಕೊಂಡು ಬರ್ತಾರೆ. ಎಷ್ಟು ಅಂತರದಲ್ಲಿ ಈ ಗಿಡಗಳನ್ನೆಲ್ಲ, ಈ ಕಾಫಿ ಇರ್ಬೋದು, ಆಮೇಲೆ ಲವಂಗ ಹಾಕಿದ್ರಿ, ಬಹಳ ಅಂದ್ರೆ ಎಲ್ಲ ಅದು ಅಡಿಕೆ ಮರ ಈಗ 9 ಅಡಿ ದೂರದಲ್ಲಿ ಅಡಿಕೆ ಮರ ನೆಟ್ಟಿದೆ. 9 ಅಡಿ ದಾಯದಲ್ಲಿ ಇದೆ ನಿಮ್ಮ ಅಡಿಕೆ ಇದೆ. ಆ 9 ಅಡಿ ಮಧ್ಯದಲ್ಲಿ ಸುಮಾರು 1-10-15 ಅಡಿ ಡಿಫ್ರೆನ್ಸ್ ಅಲ್ಲಿ ಒಂದೊಂದು ಗಿಡಗಳನ್ನು ಹಾಕಿ. ಯಾವ ಗಿಡ ಇದೆ ಅಲ್ಲಿ? ಅಲ್ಲಿ ಲವಂಗ ಇದೆ, ಆಮೇಲೆ ಜೈಕಾಯಿ ಗಿಡ ಇದೆ, ಕಾಳುಮೆಣಸು ಅಷ್ಟೆ. ಪ್ರತಿ ಒಂದು ಮರಕ್ಕೆ, ಒಂದು ಮರ ಬಿಟ್ಟು ಒಂದ್ ಮರಕ್ಕೆ ಕಾಳುಮೆಣಸನ್ನು ಹಾಕಿದೀವಿ. ಅಡಿಕೆ ಮರಗಳಿಗೆ ಹಬ್ಸಿದ್ವಿ, ಅಡಿಕೆ ಮರಗಳಿಗೆ ಹಬ್ಸಿದೀವಿ. ಆಮೇಲೆ ಎಲ್ಲ ಗಿಡನು ಅದೇ 10-15 ಅಡಿ ಡಿಸ್ಟೆನ್ಸ್ ಅಲ್ಲಿ ಒಂದೊಂದು ಮರ ಗಿಡಗಳನ್ನ ನೆಟ್ಟಿದ್ವಿ. ಇನ್ನು ಕಾಫಿ? ಕಾಫಿನು ಮಧ್ಯದಲ್ಲಿ ಬಹಳ ದೂರದಲ್ಲಿ ಇಟ್ಟಿದ್ವಿ, ತೀರಾ ಹತ್ರ ಹಾಕಿಲ್ಲ. ಯಾಕೆ ಅದು ಯಾಕೆ ಹಾಕಿಲ್ಲ ಅಂದ್ರೆ, ಎಲ್ಲಾ ಗಿಡಗಳು ಹತ್ತತ್ರ ಆದ ತಕ್ಷಣ ಅದು ಬೆಳವಣಿಗೆ ಕುಂಠಿತ. ಅದು ದೂರದಲ್ಲಿ ಸ್ವಲ್ಪ ಇದ್ರೆ ವಿಶಾಲವಾಗಿ ಬೆಳೆಯಕ್ ಅನುಕೂಲ ಆಗುತ್ತೆ. ಈಗ ನೋಡಿ, ಇಲ್ಲಿ ನಾವು ಕಾಫಿ ಗಿಡ ನೆಡ್ತೀವಿ, ಇಲ್ಲಿ ಜೈಕಾಯಿ ಗಿಡ ನೆಡ್ತೀವಿ, ಇಲ್ಲಿ ಲವಂಗ ನೆಟ್ಬಿಟ್ರೆ ಅದು ಸ್ವಲ್ಪ ಇಕ್ಕಟ್ಟಾಗುತ್ತೆ. ಅದಕ್ಕೆ ಅದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ನಮ್ಮ ಅಭಿಪ್ರಾಯ. ನಾವು ಆ ರೀತಿಯನ್ನ ಕೃಷಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಈಗ ಕಾಫಿ ನಿಮ್ಮ ಮನೆಗೆ ಬೇಕಾದಷ್ಟು ಬೆಳ್ಕೋತಿರೋ, ಮಾರಾಟಕ್ಕೂ ಸಿಗುತ್ತ? ಇಲ್ಲ, ಮಾರಾಟಕ್ಕೂ ಸಿಗುತ್ತೆ. ನಾವು ಮನೆಗೆಲ್ಲ ಅದೇ ಉಪಯೋಗ ಮಾಡ್ತೀವಿ. ನಾವು ಯಾವುದೇ ಒಂದು ತರಕಾರಿ ಆದರೂ ಅಷ್ಟೇ, ನಾವು ಮನೆಗಾಗುವಷ್ಟು ನಾವು ಬೆಳ್ಕೊಳ್ತೀವಿ, ಯಾವುದೇ ಸಂತೆ ಕೈಚಲ ಇಟ್ಕೊಂಡು ಹೋಗೋದಿಲ್ಲ. ಹೌದೇ? ಬಹುಶಃ ಬಹಳಷ್ಟು ಜನ ರೈತರು ಇದನ್ನು ಇಲ್ಲ ಸರ್, ಇದು ತರಕಾರಿ ಬೆಳೆಯೋದನ್ನೇ ಮರ್ತು ಬಿಟ್ಟಿದ್ದಾರೆ. ಇಲ್ಲ, ತರಕಾರಿಯನ್ನ ರೈತರು ಪ್ರತಿಯೊಬ್ರು ಬೆಳಿಲಿಕ್ಕೆ ಸಾಧ್ಯ. ಆದ್ರೆ ನೀರಿನ ಕೊರತೆ ಇಲ್ಲದೆ ಹೋದ್ರೆ ನಾವು ರೈತರಿಗೆ ಏನ್ ಬೇಕು, ನಾವು ಏನ್ ಬೆಳ್ಕೋಬೇಕು ಅನ್ನೋದ್ರ ಬಗ್ಗೆ ನನ್ಗೆ ಅದು ನಂಬಿಕೆ ಇದೆ, ಬೆಳಿಬಹುದು ಅಂತ. ಈಗ ಸರಿ, ಈಗ ಕೋಕೋನು ಸಹ ನಿಮ್ಮ ತೋಟದಲ್ಲಿ ಇದೆ? ಕೋಕೋನು ಇದೆ ಸರ್, ಕೋಕೋನು ಹಾಕಿದೀವಿ. ಅದು ಬಹಳ ದೂರ ದೂರ ಇಟ್ಟಿದೀವಿ, ಯಾಕೆಂದ್ರೆ ಅದು ಸೈಡ್ ನಲ್ಲಿ ಹಾಕಿದೀವಿ. ಅದಕ್ಕೆ ಮಂಗಗಳ ಹಾವಳಿ ಜಾಸ್ತಿ, ಕಂಟ್ರೋಲ್ ಮಾಡಕ್ಕಾಗಲ್ಲ. ಆಮೇಲೆ ಇದು ಅಳಿಲುಗಳು ಬರ್ತವೆ ತಿನ್ನಕ್ಕೆ. ಆಮೇಲೆ ಇನ್ನೂ ಬೇರೆ ಹಣ್ಣಿನ ಗಿಡಗಳು ನೆಟ್ಟಿದೀವಿ, ಮಂಗನೆ ತಿಂದು ಹೋಗ್ಬಿಡ್ಲಿ, ತೋಟಕ್ಕೆ ಬರಬಾರ್ದು ಅವರು ಅಂತೇಳಿ. ಅವಕ್ಕೊಂದು ಆಹಾರ ಬೇಕು ಅಂತ ಹೇಳ್ಬಿಟ್ಟು ಈ ಕೋಕಂ ಅಂತ ಬರುತ್ತೆ, ಮುರುಗನಹುಳಿ ಅಂತ. ಮುರುಗನಹುಳಿ ಅದನ್ನ ಸಾಕಷ್ಟು ಬೆಳೆಸಿದೀನಿ ಅಂತ. ಅದು ನಾವು ಕೊಯ್ತೀವಿ, ಯಾರು ಬಂದು ಕೇಳ್ತಾರೆ ಅದು ಇಷ್ಟು ದುಡ್ಡು ಕೊಡಪ್ಪ, ಇಷ್ಟು ನೀನೇ ಕೊಯ್ಕೊಂಡು ಹೋಗ್ಬಿಡು ಅಂತ ಹೇಳಿ ಅವರಿಗೆ ಕೊಟ್ಬಿಡ್ತೀವಿ. ಅವ್ರು ಇಷ್ಟು ಅಂತ ಹೇಳಿ ಒಂದು 5-10 ಸಾವಿರ ಕೊಡ್ತಾರೆ, ಕೊಯ್ಕೊಂಡು ಹೋಗ್ತಾರೆ. ಎಷ್ಟು ಗಿಡ ಹಾಕಿದಿರಿ ಮುರುಗನಹುಳಿ? ಮುರುಗನಹುಳಿ ಒಂದು 25 ಗಿಡ ಇದೆ. ಆ 25 ಗಿಡದಲ್ಲಿ ಒಂದೊಂದು ಗಿಡದಲ್ಲಿ ಒಂದೊಂದು ಕ್ವಿಂಟಲ್ ಬರ್ಬೋದು ನಾನು. ಆ ರೀತಿ ಕಾಯಿ ಬರುತ್ತೆ. ಈಗ ಅದಕ್ಕೇನು ವಿಶೇಷವಾಗಿ ಬೇಸಾಯ ಮಾಡಲ್ಲ? ಏನು ಬೇಡ ಸರ್, ಅದು ನೋಡೋದು ಒಂದು ಗಿಡ ಬದುಕಿಸಿದೆ ಬಿಟ್ರೆ ಸಾಕು. ಅದು ಸ್ವಾಭಾವಿಕ ಸಸ್ಯವರ್ಗ ಇದ್ದಂಗೆ, ಕಾಡಲ್ಲಿ ಬೆಳೆಯಂತ ಜಾತಿ ಅದು, ಚೆನ್ನಾಗಿ ಬೆರೀತದೆ. ಆಮೇಲೆ ಈ ಧೂಪ ಅಂತ ಬರುತ್ತೆ, ನಾವು ರಸ್ತೆ ಬದಿಗೆ ಹಾಕ್ತಾ ಇದ್ರು. ಆ ಧೂಪ ಅಲ್ಲ ಸರ್, ರಸ್ತೆ ಬದಿಗೆ ಹಾಕೋದಲ್ಲ, ನಾವು ದೇವರಿಗೆಲ್ಲ ಇದು ಆಧೂಪ, ಆಧೂಪದ ಗಿಡಗಳನ್ನ ನಮ್ಮ ಖಾತೆ ಜಾಗದಲ್ಲಿ ಮರಗಳ ಮಧ್ಯ ಅದರ ತಗೊಂಡ್ ನೆಟ್ಟಿದ್ದೀನಿ. ಏನ್ ಪ್ರಯೋಜನ ಅದನ್ನ? ಅದರಿಂದ ಧೂಪಕ್ಕೆ ಬಹಳಷ್ಟು ಬೆಲೆ ಇದೆ ಸರ್. ಅದು ಒಂದು ಕಿಲೋ ಇವತ್ತು ನನ್ನ ಲೆಕ್ಕ 500 ರೂಪಾಯಿ ಇರ್ಬೋದು. ಅದು ಗಮ್ ಬಂದಂಗೆ ಬರುತ್ತೆ, ಮರದ ಬೇರಲ್ಲಿ ಬರೋಂಥದ್ದು. ಮರದ ಬೇರಲ್ಲಿ ಮರಕ್ಕೆ ಒಂದು ರಬ್ಬರ್ ತೆಗಿತಾರಲ್ಲ ಆ ತರ ಅದು. ಅದನ್ನ ಒಂದು ಚೆಕ್ ಹಾಕ್ಬಿಟ್ರೆ ಅದರಲ್ಲಿ ಹಾಲು ಬರುತ್ತೆ. ಹಾಲು ಬಂದು ಅದು ಗಟ್ಟಿ ಆಗ್ಬಿಡುತ್ತೆ. ಅದು ಗಟ್ಟಿನ ಹೋಗಿ ನಾವು ಕಿತ್ಕೊಂಡು ಇಟ್ಕೊಂಡ್ರೆ ಮುಗಿತು. ಅಂದ್ರೆ ಅದ್ರ ಸುವಾಸನೆ ಭರಿತವಾದಂತಹ ಭಯಂಕರ ಸುವಾಸನೆ. ಕೆಂಡದ ಮೇಲೆ ಹಾಕ್ಬಿಟ್ರೆ, ಕೆಂಡದ ಮೇಲೆ ಹಾಕ್ಬಿಟ್ಟು ನಾವು ದೇವರಿಗೆ ಇವರಿಗೆ ಮನೆಯೊಳಗೆ ಆಮೇಲೆ ಸಣ್ಣ ಮಕ್ಳು ಇರ್ಬೇಕು ತೊಟ್ಲಿಗೆಲ್ಲ ಅದು ಕೊಡ್ತಾರೆ ಒಳ್ಳೇದು ಅಂತ. ಹಿಂದೆ ಲೋಭಾನ ಅಂತ, ಲೋಭಾನ ಅಂತಾರೆ ಅದೇ ನೋಡಿ ಸರ್. ಅದೇ ಅದು ಆಕ್ಚುಲಿ ಅಂಟದು, ಲೋಭಾನ ಅಂಟು ಅಂಟು ಸರ್ ಅಂಟು. ಈಗ ಅಂಗಡಿಲಿ ಸಿಗೋದೆಲ್ಲ ಅದಕ್ಕೇನು ರಾಸಾಯನಿಕ ಹಾಕಿರ್ತಾರೆ ಅದೆಲ್ಲ ಏನು ಮಿಕ್ಸ್ ಮಾಡ್ತಾರೆ. ಪ್ರಾಕೃತಿಕ ಅಲ್ಲ, ನಾವು ಒರಿಜಿನಲ್ ಆಗಿ ನಾವು ಬೆಳ್ಕೊಂಡ್ರೆ ನಮ್ಮಲ್ಲಿ ಪ್ರತಿ ಒಂದು ವಸ್ತುನು ಒರಿಜಿನಲ್ ಆಗಿ ನಾವು. ಈಗ ಇದು ಗಿಡ ಎಲ್ಲಿ ತಂದ್ರೆ ಇದು ಲೋಭಾನ? ಇದು ನಾನು ಸಿದ್ದಾಪುರ ನರ್ಸರಿಯಿಂದ ತಗೊಂಡು ಬಂದು ನೆಟ್ಟಿದ್ದೆ. ಅದು ಒಳ್ಳೇದಾಗಿ ಬೆಳೀತಾ ಇದೆ, ಇನ್ನು ಹಾಲು ಬರ್ಲಿಕ್ಕೆ ಶುರುವಾಗಿಲ್ಲ. ನೆಟ್ಟು ಒಂದು 7-8 ವರ್ಷ ಆಯ್ತು. ಎಷ್ಟು ವರ್ಷ ಬರುತ್ತಂತದ್ದು ಅಂಟು? ಅದು ಸುಮಾರು 25 ವರ್ಷ ಬೇಕು. ಬಹಳ ಬೆಳಿಬೇಕು ಅದು. ಅದು 25 ವರ್ಷದೊಳಗೆ ನಮ್ ಕೈ ಸಿಕ್ಕಲ್ಲ, ಆದ್ರೆ ಅದು ಬಹಳ ದೀರ್ಘಕಾಲದ ಬೆಳೆ. ಅದಕ್ಕೆ ಎಷ್ಟು ವರ್ಷ ಬದುಕ್ತದೆ ಅಂತ ನಮ್ಮ ಹತ್ರ ಅಂದಾಜ್ ಮಾಡಕ್ಕೂ ಹೋಗಲ್ಲ. ಅದು ಬಹಳ ಬಲತ್ಕಾರವಾದ ಸರಿಯಾದ ಮರ ಬೆಳೀತದೆ, ಅಲ್ಲಿವರೆಗೆ ಇರ್ಬೋದು. ಈಗ ಅಂಟು ತೆಗೆಯೋದು ಹೇಗೆ ಅಂತೆಲ್ಲ ನೀವು ತಿಳ್ಕೊಂಡಿದ್ರೆ, ಗಾಯ ಮಾಡಬೇಕು ಅದು ನಾವು ಕಾಡಲ್ಲಿ ನೋಡಿದ್ದೆ ನಾನು. ಅದು ನಮ್ಮ ಶರಾವತಿ ಮುಳುಗಡೆ ಕಾಲದಲ್ಲಿ ನಮ್ಮ ಮನೆ ಸುತ್ತ ಇತ್ತು ಮರಗಳು. ಆವಾಗ ಏನಾಗಿತ್ತು, ನಮ್ಮ ತಂದೆಯವರು ಆ ಮರಕ್ಕೆ ಹೋಗಿ ಕತ್ತಿಯೊಳಗೆ ಸ್ವಲ್ಪ ಒಂದೊಂದು ಚೆಕ್ ಹಾಕ್ತಿದ್ರು, ಅದರಲ್ಲಿ ಹಾಲು ಸುರಿಯುತ್ತೆ. ಅದು ಒಂದು 2-3 ದಿವಸ ಬಿಟ್ಟು ಹೋದ್ರೆ ಹಾಲು ಬಂದು ಒಂದೊಂದು ಮರದಲ್ಲಿ ಇಷ್ಟಿಷ್ಟು 1/2 ಕೆಜಿ 1/2 ಕೆಜಿ ಏನ್ ಮಾಡ್ಕೊ ಬಂದಿದ್ದಾರೆ ಅದನ್ನು ಉಳಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೆ ನಮ್ಮ ತಂದೆಯವರು ಹಿಂಗ್ ಮಾಡಿದ್ರು, ನಾವು ಮಾಡಬೇಕು, ಮುಂದೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇನ್ನು ಬೇಸಾಯ ಕ್ರಮಗಳೆಲ್ಲ ಒಂಚೂರು ಹೇಳಿ. ಈಗ ನೀವು ಬೇಸಾಯಕ್ಕೆ ಜೊತೆಗೆ ಸಾಕಷ್ಟು ಉಪ ಬೆಳೆಗಳು ಎಲ್ಲ ಇಟ್ಕೊಂಡಿದ್ರಿ. ಹೌದು, ಅಂತರ್ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಹೌದು, ಅದ್ರ ಬೇಸಾಯ ಎಲ್ಲ ಹೇಗೆ ಮಾಡ್ತೀವಿ? ಬೇಸಾಯ ಎಲ್ಲ ನಾವು ಈ ಆಗಸ್ಟ್ ತಿಂಗಳು ನವೆಂಬರ್ ಒಳಗಡೆ, ಆಗಸ್ಟ್ ಇಂದ ನವೆಂಬರ್ ಒಳಗಡೆ ಅಡಿಕೆ ತೋಟಕ್ಕೆ ಗೊಬ್ಬರವನ್ನು ಹಾಕ್ತೀವಿ. ಸಗಣಿ ಗೊಬ್ಬರ ಹಾಕಿ ಬುಡವನ್ನು ಬಿಡಿಸ್ತೀವಿ. ಸಗಣಿ ಗೊಬ್ಬರ 1 ವರ್ಷ ಬಿಟ್ಟು 1 ವರ್ಷ ಮಾಡ್ತೀವಿ. ಪ್ರತಿ ವರ್ಷ ಒಂದು ಮರಕ್ ಮಾಡಲ್ಲ. ಆಮೇಲೆ ನೆಕ್ಸ್ಟ್ ಆ ಗೊಬ್ಬರ ಹಾಕಿ ಆದ್ಮೇಲೆ ಈ ಕಾಡಿನಲ್ಲಿ ಇರತಕ್ಕಂಥ ಸೊಪ್ಪನ್ನು ತಂದು ಆ ಗೊಬ್ಬರದ ಮೇಲೆ ಹಾಕ್ತೀವಿ. ಅದ್ರ ಮೇಲೆ 2-3 ಬುಟ್ಟಿ ಮಣ್ಣು ಹಾಕ್ತೀವಿ. ಅದು ಅದರಲ್ಲಿ ಎರೆಹುಳ ಉತ್ಪತ್ತಿ ಆಗುತ್ತೆ. ಸೊಪ್ಪು ಹಾಕಿದಾಗ ಆ ಸಗಣಿಯಲ್ಲಿ ಉತ್ಪತ್ತಿ ಆಗುತ್ತೆ, ಬುಡದಲ್ಲಿ ಮಣ್ಣು ಲೂಸ್ ಆಗುತ್ತೆ, ಬೇರು ಆಳವಾಗಿ ಹೋಗುತ್ತೆ, ಮರ ಸೊಗಸಾಗಿ ಬೆಳೆಯುತ್ತೆ. ಆ ಉದ್ದೇಶದಿಂದ ನಮ್ಮ ಕೃಷಿ ಪದ್ಧತಿ ಏನು ಅಂದ್ರೆ, ನಾವು ಮಾಡಿದ ಎಲೆ ಗೊಬ್ಬರ ಅಂತ ತಯಾರು ಮಾಡ್ತೀವಿ ಕೊಟ್ಟಿಗೆಯಲ್ಲಿ, ಅದರನ್ನ ಅಳವಡಿಸಿಕೊಂಡು ನಾವು ಇವತ್ತು ಬೆಳೆಯೋದು. ಸರ್ಕಾರಿ ಗೊಬ್ಬರಕ್ಕೆ ಮರೆ ಹೋಗಿಲ್ಲ. ಅಲ್ಲ, ಈಗ ಹಸಿರು ಗೊಬ್ಬರಕ್ಕೆಲ್ಲಿ ಕಾಣಲೆಲ್ಲ ಸಿಗಲ್ಲ, ಮರ ಅರಣ್ಯ ಇಲಾಖೆಯವರು ಮರ ಕಡಿಯಕ್ ಬಿಡಲ್ಲ. ನಮ್ದೇ ಆದಂತ ಖಾತೆ ಜಾಗದಲ್ಲಿ ಇನ್ನು ಉಳಿಸ್ಕೊಂಡಿದ್ವಿ. ನಾವು ಮರಗಳನ್ನ ಮಕ್ಕಳು ಸಾಕದಂಗೆ ಸಾಕಿದ್ವಿ. ಒಂದು ಗಿಡ ಸಮೇತ ನಾವು ಕಡಿಯಲ್ಲ ನೋಡಿ. ನಾವು ಯಾಕೆ ಅಂದ್ರೆ ಇನ್ನು 10 ವರ್ಷದ ನಂತರ ಕಾಡು ನೋಡ್ಬೇಕು. ಕಾಡು ಹೇಗಿತ್ತು ಅಂದ್ರೆ ಮುಂದಿನ ಪೀಳಿಗೆಗೆ ಸಿಗಲ್ಲ. ಅದಕ್ಕೋಸ್ಕರ ಕೆಲವರು ಮರ ಕಡ್ದು ಗಿಡಗಳನ್ನ ಹಾಕ್ತಾರೆ. ನಾನೇನ್ ಮಾಡ್ತೀನಿ, ಆ ಮರ ಸಂಧಿ ಒಳಗೆ ಬೆಳೆಯುವಂತ ಗಿಡಗಳನ್ನ ಹಾಕ್ತೀನಿ. ಈ ಗಂಧ ಅದಕ್ಕೂ ಪರಾವಲಂಬಿ. ಅದು ಇನ್ನೊಂದು ಮರ ಇದ್ರೆ ಮಾತ್ರ ಚೆನ್ನಾಗಿ ಬೆಳೀತದೆ. ಬಿದಿರು ಇನ್ನೊಂದು ಮರ ಇದ್ರೆ ಮಾತ್ರ ಚೆನ್ನಾಗಿ ಬೆಳೀತದೆ. ಶ್ರೀಗಂಧನೂ ಇದೆಯಾ ನಿಮ್ಮ? ಶ್ರೀಗಂಧ ನಾನು 500 ಗಿಡ ಶ್ರೀಗಂಧ. ಶ್ರೀಗಂಧದಲ್ಲಿ? ಹೌದು, 500 ಗಿಡ ಹಾಕಿದೆ. ನೆಟ್ಟು ಎಷ್ಟು ವರ್ಷ ಆಯ್ತು ಈಗ? ನಾನು 5 ವರ್ಷ ಆಯ್ತು. 5 ವರ್ಷ ಆಯ್ತು. ಅದಕ್ಕೆ ನೀರು ಸ್ವಲ್ಪ ಬೇಕಾಗುತ್ತೆ. ನೀರು ಫಸ್ಟ್ ಬೇಕಾಗುತ್ತೆ ಸರ್. ಅದು ಅದಕ್ಕೆ ಕೊನೆಗೇನು ನೀರು ಬೇಕಾಗಲ್ಲ, ಅದರಷ್ಟಕ್ಕೆ ಅದು ಬೆಳೀತಾ ಇದೆ. ಈಗ ನೆಟ್ ಎಷ್ಟು ವರ್ಷ ನೀರು ಕೊಡಬೇಕಾಗುತ್ತೆ ನೀವು ಅದನ್ನು? ಅದಕ್ಕೊಂದು 2-3 ವರ್ಷ ನೀರು ಕೊಡಬೇಕು ಆರಂಭದಲ್ಲಿ. ಆರಂಭದಲ್ಲಿ ಕೊಡಬೇಕು, ಅದು ಆಳವಾಗಿ ಬೇರು ಹೋಗಿ ಭೂಮಿಗೆ ಸರಿಯಾಗಿ ಅಂಟ್ಕೊಳ್ಳೋವರೆಗೂ ನಾವು ಅದಕ್ಕೆ ನೀರು ಕೊಡಬೇಕು. ಏನು ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ? ಅದಕ್ಕೆ ಫಸ್ಟ್ ನಾನು ಡ್ರಿಪ್ ಮೂಲಕ ನೀರು ಕೊಡ್ತಾ ಇದ್ದೆ. ಸ್ಟಾರ್ಟಿಂಗ್ ನಲ್ಲಿ ನನಗೆ ಬೋರ್ ನೀರಿನ ಕೊರತೆ ಇತ್ತು. ಎಲ್ಲ ಗಿಡಕ್ಕೂ ಆಳ್ ಬಿಟ್ಟು ದಿವಸ 2-2 ಕೊಡ ನೀರು ಹಾಕ್ಸ್ತಾರೆ. ಅದೇ ಗಂಧದ ಗಿಡಕ್ಕೆ ಅವ್ರಿಗೆ ಅದೇ ಕೆಲಸ. 2 ಜನಕ್ಕೆ ಇವತ್ತು ಎಷ್ಟು ಆಗ್ತಿತ್ತೋ ಅಷ್ಟು ಮಾಡೋದು, ಮತ್ತೆ ಗಿಡಕ್ಕೆ ನೀರು ಹಾಕೋದು, ತೆಂಗಿನ ಗಿಡಕ್ಕೆ ನೀರು ಹಾಕೋದು. ಅಲ್ಲಿ ನಟ್ಟಿರ್ತಕ್ಕಂತ ನಾವು ಏನೇನು ಗಿಡಗಳನ್ನು ಬೆಳೆದಿದ್ದೀವಿ ಅವೆಲ್ಲವಕ್ಕೂ ನೀರು ಹಾಕಕ್ಕೆ 2 ಆಳು ಇಟ್ಟಿದ್ದೆ ನಾನು. ಈಗ ಹಾಗಾದ್ರೆ ನಿಮ್ ಭಾಗದಲ್ಲಿ ಕೃಷಿ ಕಾರ್ಮಿಕರಿಗೆ ಸಮಸ್ಯೆ ಇಲ್ಲ? ನಮಗೆ ಮುಂಚೆ ಎಲ್ಲ ಸಿಗರ್ ಸರ್. ಈಗ ಜನಗಳು ಬಹಳ ಬರೋದೇ ಇಲ್ಲ ಕೆಲಸಕ್ಕೆ. ಈಗ ದುಡಿಯರು ಕಡಿಮೆ ಆಗಿದ್ದಾರೆ, ತಿರುಗೋರು ಜಾಸ್ತಿ ಆಗಿದ್ದಾರೆ. ಹಂಗಾಗಿ ನಾವು ಹೊರಗಡೆಯಿಂದ ಈ ಬಯಲುಸೀಮೆ ಕಡೆಯಿಂದ ನಾವು ಜನ ತಂದು ಮನೆಯಲ್ಲೇ ಇಟ್ಕೊಳ್ತೀವಿ. 5-6 ಜನ ಕಂಟಿನ್ಯೂ ಆಗಿ ಮನೇಲಿ ಕೆಲಸ ಮಾಡ್ತಾರೆ. ರೈತರಿಗೆ ನೀವು ಯಾವತ್ತೂ ಕೆಲಸ ತಪ್ಪಲ್ಲ. ಅವನು ಯಾವತ್ತು ಕೆಲಸ ಇಲ್ಲ ಅಂತ ಹೇಳ್ತಾನೋ ಅವ್ನು ರೈತ ಅಲ್ಲ, ನನ್ನ ಅಭಿಪ್ರಾಯ. ಪ್ರತಿ ನಿತ್ಯನೂ ರೈತನಾದವನಿಗೆ ಒಂದಲ್ಲ ಒಂದು ಕೆಲಸ ಅವನ ಮನೇಲಿ ಇರುತ್ತೆ. ಮನೇಲಿ ಮಾಡೋರಿದ್ರೆ ಕೊರತೆ ಇಲ್ಲ, ನಮಗೆಲ್ಲ ಮಾಡಕ್ಕಾಗಲ್ಲ, ನಾವು ಕೂಲಿ ಆಳ್ಮೇಲೆ ಮಾಡಿಸ್ಕೊಂಡು ಹೋಗ. ಸರಿ, ಈಗ ಕುಷ್ಕಿನಲ್ಲಿ ಶ್ರೀಗಂಧದ ಜೊತೆ ಇನ್ನೇನಿದೆ? ಶ್ರೀಗಂಧದ ಜೊತೆಯಲ್ಲಿ ಮಾವಿನ ಗಿಡ ನೆಟ್ಟಿದ್ದೀನಿ. ಎಷ್ಟು ಗಿಡ ಇದೆ? ಅದು ಒಂದು 25 ಗಿಡ ಇದೆ. ಯಾವ ತಳಿ? ಅದು ಎಲ್ಲಾ ಜಾತಿ ಒಂದೊಂದು ವೆರೈಟಿ ಇದೆ. ಅದು ಒಂದ್ ಜಾತಿ ಗಿಡಗಳನ್ನು ನೆಡಲ್ಲ. ಇವತ್ತು ಒಂದ್ ಗಿಡ ತಗೊಂಡೋದ್ರೆ ಇನ್ನೊಂದ್ಸರಿ ಅದ್ರ ಬಿಟ್ಬಿಟ್ಟು ಬೇರೆ ಜಾತಿ ಗಿಡಗಳನ್ನು ತಗೊಂಡೋಗಿ ನೆಡ್ತೀವಿ. ಚಿಕ್ಕು ಗಿಡಗಳನ್ನು ನೆಟ್ಟಿದ್ದೀನಿ, ಪೇರ್ಲೆ ಗಿಡಗಳನ್ನು ನೆಟ್ಟಿದ್ದೀನಿ, ಆಮೇಲೆ ಇದು ಇಂಗು ಬರುತ್ತಲ್ಲ ಆ ಇಂಗಿನ ಗಿಡ ನೆಟ್ಟಿದ್ದೀನಿ. ಓಹೋ, ಅದು ಇದೆಯಾ? ಆಮೇಲೆ ನಿಂಬು ಗಿಡ ನೆಟ್ಟಿದ್ದೀನಿ, ದೊಡ್ಲಿ ಗಿಡ ನೆಟ್ಟಿದ್ದೀನಿ. ಆ ಇಂಗಿನ ಹಾಲು ಬರಕ್ಕೆ ಶುರು ಆಯ್ತಾ ಈಗ? ಓ, ಅದು ಸಣ್ಣ ಗಿಡ ಆಗಿದೆ, ಇಷ್ಟು ಬಂದಿದೆ, ಇಷ್ಟು ಬಂದಿದೆ ಈಗ, ಒಳ್ಳೆ ಗಮ್ ಬರುತ್ತೆ, ಬಂದಂಗೆ ಬರುತ್ತೆ, ಅದನ್ನ ಹಿಂಗಾಗಿ ಉಪಯೋಗಿಸ್ತೀನಿ. ಬೇವಿನ ಗಿಡ ನೆಟ್ಟಿದ್ದೀನಿ. ಈಗೆಲ್ಲಾರ ಒಂದ್ಸರಿ ನೀವು ಇಂಗನ್ನ ತೆಗೆದು ಪರೀಕ್ಷೆ ಮಾಡಿದ್ರ? ಪರೀಕ್ಷೆ ಮಾಡಿದ್ದೀನಿ. ಹೇಗಿದೆ ಅದು? ನಿಮ್ಮ ಈ ಕೆವಿಕೆ ಇಂದಾನೇ ಬಂದಿದ್ರು ಒಬ್ರು, ಇಲ್ಲಿ ನಮ್ಮ ಅತ್ತಿಗೆಯವ್ರ ಮಗ ಒಬ್ಬನಿದ್ದಾನೆ, ಅವನು ಇದ್ರನ್ನ ಈ ತರ ತೆಗಿಬೇಕು ಅಂತ ನಮಗ್ ತೋರಿಸ್ಕೊಟ್ಟಿದ್ದಾರೆ. ಈ ಕೆವಿಕೆಯಿಂದನೂ ನಮಗ್ ಬಹಳಷ್ಟು ಗಿಡಗಳನ್ನ ಬೆಳೆಯಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನನಗಿದು ಬಹಳ ಖುಷಿ ಅನಿಸ್ತದೆ ಅಂದ್ರೆ, ನನಗೆ ಈ ತರ ಕೆವಿಕೆಯಲ್ಲಿ ಇಷ್ಟೆಲ್ಲ ಇದೆ ಅಂತ ನನಗೇನು ಗೊತ್ತಿರಲಿಲ್ಲ. ನನಗೆ ಏನೂ ಗೊತ್ತಿಲ್ಲ, ನಾವು ಹಿಂಗ್ ಹೋಗ್ಬೇಕು, ಇವ್ರು ಕೇಳ್ಬೇಕು, ಇದನ್ನ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇಲ್ಲಿ ಬಂದು ಪ್ರತಿ ಒಂದು ಮೀಟಿಂಗ್ ನಾನು ಅಟೆಂಡ್ ಆಗ್ತೀನಿ. ಇಲ್ಲಿ ಬಂದವಾಗ ನಮ್ಗೆಲ್ಲ ಹೇಳ್ತಾರೆ ಏನ್ ಬೆಳಿಬೇಕು, ಏನ್ ಬಿಡಬೇಕು, ನೀವು ಅದನ್ನ ಯಾವ ರೀತಿ ಮಾಡ್ಬೇಕು, ಮತ್ತೆ ಕೋಳಿ ಸಾಕಾಣಿಕೆ ಮಾಡಿ, ಕುರಿ ಸಾಕಾಣಿಕೆ ಮಾಡಿ, ಕೋಳಿ ಇದೆ, ಕುರಿ ಇದೆ, ದನ ಇದೆ, ಎಮ್ಮೆ ಇದೆ, ಎಲ್ಲ ಇದೆ. ನಾವು ಯಾವುದೇ ಒಂದು ವಸ್ತು ಪೇಟೆಗೆ ಹೋಗ್ಬೇಕಾಗಿದ್ದು ಇನ್ನು ನಮ್ಮಲ್ಲಿ ಬೆಳೆದಿರ್ತಕ್ಕಂಥ ವಸ್ತುಗಳಿಗೆ ಮಾತ್ರ ಪೇಟೆಗೆ ನಾವು ಮಕ ನೋಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಒಂದು ಹಣ್ಣು ಹಂಪಲು ತಿನ್ನೋದಾದ್ರೂ ಅಷ್ಟೇ, ನಮಗ್ ಸಾಕಾಗುವಷ್ಟು ಹಣ್ಣು ಬೇರೆಯವ್ರಿಗೆ ಕೊಡೋದಕ್ಕಿಂತ ಪ್ರತಿಯೊಬ್ಬರು ಇದೇ ತರ ಬೆಳೆದ್ರೆ ಪೇಟೆಗೆ ಬರೋದು ರೈತರು ತಪ್ಪುತ್ತೆ. ಆರೋಗ್ಯ ದೃಷ್ಟಿಯಲ್ಲಿ ನಾವು ಬೆಳೆಯೋದು ಒಳ್ಳೇದಾಗಿರುತ್ತೆ, ಅದಕ್ಕೆ ಯಾವುದೇ ಒಂದು ಪೌಡರ್ ಏನೇ ಎಂದು ಉಪಯೋಗಿಸಲ್ಲ. ಇದ್ರ ಜೊತೆಗೆ ನಮ್ಮ ಸುತ್ತಮುತ್ತಲಿರುವಂತಹ ಪ್ರಾಣಿ ಪಕ್ಷಿಗಳಿಗೂ ಸಹ ಆಹಾರ ಆಗುತ್ತೆ. ಈಗ ತಾವು ಈ ತರದೆಲ್ಲ ಹಣ್ಣಿನ ಬೆಳೆಗಳನ್ನು ಹಾಕೊಂಡಿರೋದ್ರಿಂದ ನಿಮ್ಮ ಮುಖ್ಯ ಬೆಳೆಗಳಿಗೆ ಬರುವಂತಹ ಕೆಲವೊಂದು ಪ್ರಾಣಿ ಪಕ್ಷಿಗಳ ತೊಂದರೆ ಕಡಿಮೆ ಆಗಿರಬಹುದು. ಹೌದೌದು, ಅದಕ್ಕೋಸ್ಕರ ಕೆಲವು ಕಾಡು ಹಣ್ಣುಗಳನ್ನ ನೆಟ್ರೆ ಅವು ಏನ್ ಮಾಡ್ತವೆ, ತೋಟಕ್ಕೆ ಬರೋದ್ ಬಿಟ್ಟು ಆ ಹಣ್ಣುಗಳು ತಿನ್ಕೊಂಡು ಹೋಗ್ಬಿಡ್ತವೆ. ಅದು ಅವಾಯ್ಡ್ ಮಾಡಬಹುದು. ಮಂಗಗಳಿಗೆ ಅವಕ್ಕೂ ಆಹಾರ ಬೇಕಲ್ಲ. ಹೌದು ಹೌದು, ನಾವು ಬರೀ ಮನುಷ್ಯರು ಒಂದೇ ನೋಡಿದ್ರೆ ಹೋಗಲ್ಲ. ದೇವ್ರು ಸೃಷ್ಟಿ ಮಾಡಿದಂತ ಪ್ರಾಣಿ ಪಕ್ಷಿಗಳಿಗೆ ನಾವು ಮರ ಕಡಿದು ನಾಶ ಮಾಡಿದ್ರೆ ಮುಂದೆ ಅವು ಎಲ್ಲಿ ಬದುಕಬೇಕು? ಅದಕ್ಕಾಗಿ ನಾವು ಕಾಡಿನಲ್ಲಿ ಯಾವುದೇ ಒಂದು ಹಣ್ಣಿನ ಗಿಡ ಸಿಗ್ಲಿ, ಅದು ಒಂದೋ ಎರಡೋ ತಗೊಂಡು ನಡೋಣ. ಇವತ್ತಲ್ಲ ನಾಳೆ ಹಣ್ಣು ಬರುತ್ತೆ, ತಿನ್ನುತ್ತೆ. ಎಮ್ಮೆ ಎಷ್ಟಿದೆ? ಎಮ್ಮೆ ಒಟ್ಟು 5 ಎಮ್ಮೆ ಇದೆ, ಒಂದು 4-5 ಕರುಗಳು 10 ಇದೆ. ಹಾಲು ಮಾರಾಟ ಮಾಡಿ? ಇಲ್ಲ, ನಾವು ಸುಮಾರು 4-5 ಲೀಟರ್ ಹಾಲು ನಾವು ಕರಿಯೋದು ಅಷ್ಟೇ, ಬಾಕಿ ಕರುಗಳಿಗೆ ಬಿಟ್ಬಿಡ್ತೀವಿ ಅವು ಸುಖವಾಗಿ ಇರಲಿ ಅಂತ. ನಮಗೆ ಮನೆಗೆ 5-6 ಲೀಟರ್ ಹಾಲು ಬೇಕಾಗುತ್ತೆ ಒಂದ್ ದಿವಸಕ್ಕೆ. ನಾವು ಮಜ್ಜಿಗೆ ಹಾಲು ಸಂಪಿದೆ, ತುಪ್ಪಕ್ಕೆ ಕೊರತೆ ಇಲ್ಲ. ಹಸುಗಳು ಹಾಲು ಕೊಡ್ತಾವ, ಹಸುವಿನ ಹಾಲು ಹೆಚ್ಚು ಉಪಯೋಗಿಸ್ತೀವಿ. ಎಷ್ಟಿದೆ ಹಸುಗಳು? ಹಸುಗಳು ಒಂದು 10 ಇದೆ, 10ರಲ್ಲಿ 5 ದನಗಳಿದಾವೆ, ಒಂದು 2-3-4-5 ಕರುಗಳಿದಾವೆ, ಒಟ್ಟೊಂದು 10. ಎಲ್ಲ ನಾಟಿನಾ? ನಾಟಿ ನಾವು ಈ ಸಿಂಧಿ ಹಾಕಲು ಮತ್ತೆ ಇವೆಲ್ಲ ಏನಿಲ್ಲ, ಮಲ್ನಾಡು ಗಿಡ್ಡುಗಳನ್ನೇ ನಾವು ಅದನ್ನ ಅಭಿವೃದ್ಧಿ ಪಡಿಸಿಕೊಂಡು ಅದೇ ಹಾಲನ್ನೇ ಕುಡಿತು. ಈಗ ಇಷ್ಟೆಲ್ಲ ಬೆಳೆಗಳನ್ನ ಇಟ್ಕೊಂಡು ಸಹ ನೀವು ಖುಷಿ ಜಾಗದಲ್ಲಿ ಬೆಳೆ ಇಟ್ಕೊಂಡಿದ್ರಿ, ಉಳಿದಂತ ಜಾಗದಲ್ಲಿ ತೋಟ ಹಾಕೊಂಡಿದ್ರಿ, ಮತ್ತೆ ಇವಕ್ಕೆಲ್ಲ ಮೇವಿಗೆ ವ್ಯವಸ್ಥೆ? ಮೇವಿಗೆ ನಾವು ಹುಲ್ ಬೀಜವನ್ನು ತಗೊಂಡೋಗಿ ಸ್ವಲ್ಪ ಜಾಗದಲ್ಲಿ ಹುಲ್ಲು ಬೆಳಿತೀವಿ, ಆಮೇಲೆ ಈ ಭತ್ತದ ಹುಲ್ಲನ್ನ ನಾವು ಸ್ಟಾಕ್ ಮಾಡ್ಬಿಡ್ತೀವಿ. ನಾವು ಈ ಭತ್ತ ಬೆಳೆಯೋದು ಕಡಿಮೆ ಮಾಡಿದೀವಿ, ಊಟಕ್ಕೆ ಎಷ್ಟು ಬೇಕಷ್ಟೇ, ಆಮೇಲೆ ಸಾಕಾಗಲ್ಲ ಅಷ್ಟು ಹುಲ್ಲು, ಹೊರಗಡೆಯಿಂದ ಖರೀದಿ ಮಾಡಿ ನಾವು ವರ್ಷಕ್ಕೆ ಎಷ್ಟು ಬೇಕು ಅಂತ, ನಮ್ಗೆ ಆಹಾರ ಹೆಂಗ್ ಬೇಕು ವರ್ಷಕ್ಕೆ, ಅವಕ್ಕೆ ಎಷ್ಟು ಬೇಕು ಅನ್ನೋದು ಒಂದು ಅಂದಾಜ ಮೇಲೆ ನಾವು ಸ್ಟಾಕ್ ಇಡ್ತೀವಿ, ಅವಕ್ಕೆ ಆಹಾರಗಳಿಗೆ ಕೊರತೆ ಮಾಡಲ್ಲ. ಈಗ ಅದು ಬಿಟ್ಟು ಮೇಯಿಸೋ ಪದ್ಧತಿ ಇಲ್ಲ? ಹಾಗಾದ್ರೆ ಬಿಟ್ಟು ಬಿಡ್ತೀವಿ, ಹಗಲೆಲ್ಲ ಬಿಡ್ತೀವಿ, ಅವು ಕಾಡಲ್ಲಿ ಹೋಗಿ ಮೆಂದ್ಕೊಂಡು ಮನೆ ಮೆಂದ್ಕೊಂಡು ಬರ್ತವೆ, ಸಾಯಂಕಾಲ ಕಟ್ಟಿ ಹಾಕಿ ನಾವು ಅವಕ್ಕೆ ಹುಲ್ಲು ನೀರು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ನಿಮ್ಗೆ ತೋಟಕ್ಕಾಗೋಷ್ಟು ಸಗಣಿ ಗೊಬ್ಬರ ಎಲ್ಲ ಆಗುತ್ತೆ? ನಮಗೆ ತೋಟಕ್ಕೆ ಬೇಕಾಗುವಷ್ಟು ಗೊಬ್ಬರ ಆಗುತ್ತೆ. ಆಮೇಲೆ ಎರೆಹುಳಿನ ಗೊಬ್ಬರ ತಯಾರು ಮಾಡಿದೀವಿ, ಅದು ಒಂದೊಂದು ಮರಕ್ಕೆ 1 ಕೆಜಿ 2 ಕೆಜಿ, ಸಣ್ಣವಕ್ಕೆಲ್ಲ 1 ಕೆಜಿ ಹಾಕ್ತಿವಿ, ದೊಡ್ಡ ಮರಗಳಿಗೆ 2 ಕೆಜಿ ಹಾಕ್ತಿವಿ. ಅದು ಈ ಸರ್ಕಾರಿ ಗೊಬ್ಬರಕ್ಕಿಂತ ಪವರ್ಫುಲ್ ಸರ್, ಅದು ಭಯಂಕರ ಪವರ್ಫುಲ್. ಅದ್ರ ಹಾಕಿ ನೋಡಿದವನು ಮತ್ತಿನ ಬೇರೆ ಯಾವುದು ಉಪಯೋಗ. ಆಮೇಲೆ ಕೆಲವು ಮರಗಳು ನನಗೆ ಆ ಗೊಬ್ಬರದಿಂದ ಹಾಕಿ ನಾನು ಅದನ್ನೆಲ್ಲ ನೋಡಿದಾವಾಗ ಈ ಮರಗಳೇ ಮುರಿದೋಗ್ಬಿಡ್ತಾವೇನೋ, ನಾನು ಗೊಬ್ಬರ ಕಡಿಮೆ ಮಾಡಬೇಕು, ಅಡಿಕೆ ಕೊನೆಗಳು ಜಾಸ್ತಿ ಆಗಿ ಅವು ಬಗ್ಗೋಗ್ಬಿಡವು, ಇಲ್ಲಿರೋ ಮರ ಎಲ್ಲೋ ಹೋಗಿ ಬಗ್ಗೆ ನಿಂತ್ಕೊಳ್ಳೋ, ಒಂದಕ್ಕೊಂದು ಹೊತ್ಕೊಂಡ್ಬಿಡವು. ಕೊನೆ ಜಾಸ್ತಿ ಆಗಿ, ಭಾರ ಜಾಸ್ತಿ ಆಗಿ, ಆ ತರ ಕೊನೆ ಬಂದಿತ್ತು ಅಡಿಕೆ. ನನಗೆ ವಿಶೇಷವಾದ ಈ ವರ್ಷ ಬಹಳ ಖುಷಿ ಆಗಿತ್ತು ಸರ್, ಈ ವರ್ಷ ಮಾತ್ರ ಬಹಳ ಚೆನ್ನಾಗಿ ಒಳ್ಳೆ ಫಸಲು. ಹೋದರ್ಷಕ್ಕಿಂತ ನನಗೆ ಈ ವರ್ಷ 10 ಕ್ವಿಂಟಲ್ ಅಡಿಕೆ ಹೆಚ್ಚಾಗಿದೆ. ಎರೆಹುಳದ ಗೊಬ್ಬರ ಕೊಟ್ಟರ ಮೇಲೆ ಬಹಳ ಚೆನ್ನಾಗಿದೆ. ಹಂಗಾಗಿ ಈ ಎರೆಹುಳದ ಗೊಬ್ಬರ ಹೆಚ್ಚಿಗೆ ಮಾಡಬೇಕು. ಕುರಿ ಗೊಬ್ಬರ ಏನಾದ್ರು ಕೊಡ್ತೀರಾ? ಕುರಿ ಗೊಬ್ಬರನೂ ಹಾಕ್ತಿವಿ, ಆದ್ರೆ ನಮ್ಮಲ್ಲಿ ಜಾಸ್ತಿ ಸಿಗಲ್ಲ. ಆದ್ರೆ ನಾವು ಸಗಣಿ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಕೊಡ್ತೀನಿ. ಈಗ ಎರೆ ತೊಟ್ಟಿ ಎಷ್ಟು ಮಾಡಿದಿರಿ? ಎರೆ ತೊಟ್ಟಿ ಒಂದು 2 ಮಾಡ್ಕೊಂಡಿದ್ದೀನಿ. ಈಗ 2 ಮತ್ತೆ ಮಾಡಕ್ಕೆ ರೆಡಿ ಮಾಡಿದ್ದೀನಿ. ಈಗ ಇನ್ನು ಅದನ್ನ ತೆಗೆದು ಬಿಟ್ಟು ಮತ್ತೆ ಇನ್ನು ಒಂದು 4-5 ಮಾಡಿಟ್ಕೊಂಡ್ರೆ ನಾವು ಅದರಲ್ಲಿ ಬಹಳ ಪ್ರಯೋಜನ ಆಗುತ್ತೆ. ಎರೆಹುಳಿಗೆ ಆಹಾರ ಬೇಕಲ್ಲ, ಏನ್ ತುಂಬ? ಅದಕ್ಕೆ ನಮ್ಮಲ್ಲಿ ಕಾಡಿದೆ, ಎಲೆ ದರಕಿದೆ, ಕಸ ಹುಲ್ಲು, ಆಮೇಲೆ ಅಡಿಕೆ ಸಿಪ್ಪೆಗಳು ಕೊಳತಿದ್ದು ವೇಸ್ಟ್ ಏನಿದೆ ಅದಕ್ಕೆ ಹಾಕೋದು. ಈಗ ನಾವು ತಗೊಂಡೋಗಿ ವೇಸ್ಟ್ ಅನ್ನು ಹೊರಗೆ ಹಾಕೋದ್ ಬೇಡ. ಆ ತೊಟ್ಟಿ ಒಳಗೆ ಹಾಕಿದ್ರೆ ಅದ್ ನಮಗ್ ಗೊಬ್ಬರ ಆಗುತ್ತೆ. ವೇಸ್ಟ್ ಯಾಕೆ ಹಣಿಬೇಕು? ವೇಸ್ಟ್ ನಿಂದ ರಸ ತಕ್ಕೋಬಹುದು ನಾವು, ಒಳ್ಳೇದ್ ಮಾಡ್ಕೋಬಹುದು, ಫಸಲು ಚೆನ್ನಾಗಾಗುತ್ತೆ. ಸರಿ ಮಂಜಪ್ಪನವ್ರೆ, ಈಗ ತೋಟದ ಬೇಸಾಯ ಕ್ರಮಗಳು, ಈಗ ಹಿಂದೆ ಏನ್ ಮಾಡ್ತಾ ಇದ್ರು, ಅಗತೆ ಕೊಚ್ಚೋದು, ಉದಿ ಹಾಕೋದು, ಅದಕ್ಕೆ ಸೊಪ್ಪು ಹಾಕೋದು, ಹಾಸ್ಮಣ್ಣು ಹಾಕೋದು, ಈ ತರದೆಲ್ಲ ಇತ್ತು. ಈಗ ಅದೇ ಕ್ರಮ ಉಳಿಸ್ಕೊಂಡಿದ್ರಲ್ಲೇ ಇದೀನಿ. ಕೆಲವು ಕ್ರಮಗಳು ಬದಲಾವಣೆ ಆಗಿದೆ ಅದರಲ್ಲಿ. ಆಗ ಹೆಚ್ಚಿನ ಮಳೆಗಾಲ ಆಗ್ತಿತ್ತು. ಈ ಟ್ರಂಚ್ ಇರುತ್ತಲ್ಲ ಕಾಜಿಗೆ ಅಂತೀವಿ, ಅದು ಬಹಳ ಆಳವಾಗಿ ತೆಗಿಬೇಕಾಗ್ತಿತ್ತು. ಜೌಳಾಗಿ ಅಡಿಕೆ ಕೊಳತು, ಕೊಳೆ ಬರ್ತಿತ್ತು. ಈಗ ಮಳೆಗಾಲ ಕಡಿಮೆ ಆದ್ಮೇಲೆ ಆ ಕಾಜಿಗೆಗಳೆಲ್ಲ ಸ್ವಲ್ಪ ಮೇಲ್ಮಟ್ಟಕ್ಕೆ ಮಾಡಿದೀವಿ, ತೀರ ಘಾತಕ್ಕೆ ಮಾಡಿಲ್ಲ. ಉದಿ ಹಾಕ ಪದ್ಧತಿ ಇವತ್ತು ಮಾಡ್ತಾ ಇದೀವಿ. ತೋಟಕ್ಕೆ ಸೊಪ್ಪು ಹಾಕ ಪದ್ಧತಿ ಇವತ್ತು ಮಾಡ್ತಾ ಇದೀವಿ. ಅದು ಹಸಿರಲ್ಲೇ ಗೊಬ್ಬರ ಇದೆಯಲ್ಲ ಸರ್, ಅದು ಯಾವತ್ತೂ ಒಳಗಡೆ ತಂಪನ್ನು ನಿಲ್ಲುತ್ತೆ. ಮುಚ್ಚೋದ್ರಿಂದ ಭೂಮಿ ಒಣಗ್ಲಿಕ್ಕೆ ಕೊಡಲ್ಲ, ತಂಪು ಉಳಿಸ್ಕೊಳ್ಳುತ್ತೆ. ಹಂಗಾಗಿ ಮರಗಳು ಯಾವುದೇ ಒಂದು ಲ್ಯಾಪ್ಸ್ ಆಗಲ್ಲ. ಈ ಔಷಧಿಗಳೆಲ್ಲ ಇವಾಗ ಡ್ರಿಪ್ ಅದು ಇದು ಮಾಡಿದೀವಿ. ನಾವು ಕೆಲವು ಬುಡಕ್ಕೆ ಅದು ಬೇವಿನ ಎಣ್ಣೆ ಇರಬಹುದು, ನಾವು ಬುಡಕ್ಕೆ ಅನ್ನೋದು ಹಾಕಕ್ ಹೋಗಲ್ಲ. ಡ್ರಿಪ್ಪಿನ ಮೂಲಕನೇ ಅದು ಕೊಟ್ಬಿಡ್ತೀವಿ. ಈಗ ಒಟ್ಟಾರೆಯಾಗಿ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಿದ್ದೀವಿ. ರಾಸಾಯನಿಕ ಗೊಬ್ಬರಗಳನ್ನು ಮುಟ್ಸೇ ಇಲ್ಲ, ಇಲ್ಲ ಹಾಕೋದಿಲ್ಲ. ಫಸ್ಟ್ ನಾನು ಹಾಕಿದೀನಿ ಅಂದ್ರೆ ಆ ಹುಳ ಸಾಯಿಸ್ಲಿಕ್ಕೋಸ್ಕರ ಪಟಾಸ್ ಅನ್ನು ಉಪಯೋಗಿಸಿದ್ದೆ. ಬೇರ್ ಹುಳ ಅಡಿಗೆ 2 ವರ್ಷ ಕಂಟಿನ್ಯೂ ಮಾಡಿದೀನಿ, ಆಮೇಲೆ ಸರ್ವನಾಶ ಆಗ್ತದ. ಈಗ ತೋಟ ಅಭಿವೃದ್ಧಿ ಆಗಿದೆ. ಒಳ್ಳೇದು ಮಂಜಪ್ಪನವರೇ, ಈಗ ಈ ತೋಟವನ್ನ ನೋಡಿದಾಗ ನೀವು ಅಳವಡಿಸಿಕೊಂಡಂತಹ ವಿಧಾನದಿಂದಾಗಿ ನಿಮ್ಗೊಂದು ತೃಪ್ತಿ ಇದೆ. ತೃಪ್ತಿ ಇದೆ, ಇದನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋದು ಇದೆ. ಬಹಳಷ್ಟು ಇನ್ನು ನಾನು ಇನ್ನು ಕಲಿಯೋದು ಇದೆ, ಇನ್ನು ಬಹಳಷ್ಟು ಮಾಡೋದು ಇದೆ. ಇನ್ನು ಕೃಷಿ ಬಗ್ಗೆ ನಾನು ಹೆಚ್ಚಿನ ಒಲವು ಇಟ್ಟಿದ್ದೀನಿ. ನಾನು ಇದನ್ನು ಮುಂದುವರಿಸಬೇಕು, ಇದು ಕೃಷಿ ಅನ್ನೋದನ್ನ ಏನು ಮಾಡಿ ತೋರಿಸಬೇಕು ಅಂತ. ಆಮೇಲೆ ನನಗೆ ಕೆವಿಕೆ ನಮ್ಮ ಸಾಹೇಬರೆಲ್ಲ ಬಹಳ ಉತ್ತೇಜನ ಕೊಡ್ತಾ ಇದ್ದಾರೆ. ನಮಗ್ ಸುಮ್ನೆ ಹೇಳೋದಲ್ಲ, ಇವರು ಅದನ್ನ ಇಂಥದ್ದೇ ಮಾಡಿ ಇಂಥದ್ದೇ ಬಿಡಿ, ಯಾವುದೇ ಒಂದು ಕಾರ್ಯಕ್ರಮಕ್ಕೂ ನಮ್ಮನ್ನು ಕರೆದ್ಬಿಟ್ಟು ಈ ತರ ಮಾಡ್ಕೊಂಡು ಹೋಗಿ ಅಂತ ರೈತರು ಒಳ್ಳೆ ಸಲಹೆಗಳನ್ನು ಕೊಡ್ತಾ ಇದಾರಲ್ಲ, ಅದು ನನಗೆ ಬಹಳ ಖುಷಿ ತುಂಬಿಕೊಟ್ಟಿದೆ. ಕೃಷಿಯಿಂದ ಜೀವನ ನಿರ್ವಹಣೆನೂ ಆಗ್ಬೇಕು, ಒಂದ್ 4 ಕಾಸು ಕೈಗೆ ಬರ್ಬೇಕು, ಎಲ್ಲವೂ ಸತ್ಯ. ಅದರ ಜೊತೆ ಜೊತೆಗೆ ನಮ್ಮೊಂದಿಗೆ ಇರುವಂತಹ ಬದುಕ್ತಾ ಇರುವಂತಹ ಪ್ರಾಣಿ ಪಕ್ಷಿಗಳು, ಜೀವ ವೈವಿಧ್ಯತೆ, ಅವುಗಳನ್ನು ಕಾಪಾಡ್ಕೊಂಡು ಹೋಗ್ಬೇಕು ನಾವು ಇವತ್ತಿನ ದಿವಸದಲ್ಲಿ. ಅದು ಬಹಳ ಮುಖ್ಯವಾದದ್ದು. ನೋಡಿ, ನಾನು ಕಾಡಲ್ಲಿ ಈ ಕೆಲವು ಕಾಡು ಪ್ರಾಣಿ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ ಸರ್. ನಾನು ಒಂದು ತೊಟ್ಟಿ ಇಟ್ಟಿದ್ದೀನಿ, ಡ್ರಿಪ್ನಲ್ಲಿ ನೀರು ಆ ಪೈಪ್ ಇಟ್ಬಿಟ್ಟು ಅವಕ್ ನೀರ್ ಸಿಗಲ್ಲ ಕುಡಿಯಕ್ಕೆ, ಅವ್ ಕುಡ್ಕೊಂಡು ಹೋಗ್ಲಿ ರಾತ್ರಿ ಹೊತ್ತು ಬಂದು ಅಂತೇಳಿ ಒಂದ್ ತೊಟ್ಟಿಗೆ ನೀರ್ ಹಾಕಿಡ್ತೇನೆ ಅಲ್ಲಿ. ಅವ್ ಬೆಳಿಗ್ಗೆ ಹೋದ್ರೆ ನೀರ್ ಇರಲ್ಲ. ಯಾವ ಪ್ರಾಣಿಗಳಿದೆ ಅಲ್ಲಿ? ಜಿಂಕೆ ಇದೆ, ಕಾಡು ಕೋಣಗಳು ಇರ್ತವೆ, ಆಮೇಲೆ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಇರ್ತವೆ. ಅವಕ್ಕೊಂದು ನೀರ್ ಕುಡಿಯಕ್ಕೊಂದು ಜಾಗ ಬೇಕು. ಅದಕ್ಕೆ ನಾವು ತೋಟದಲ್ಲೇ ಆಗ್ಲಿ ನಮ್ ತೋಟಕ್ಕೆ ಬರ್ತಾವ. ಯಾಕೆ ಅದ್ರ ಮಾಡಿದೆ ಅಂತ ಉದಾಹರಣೆ ಹೇಳ್ತೀನಿ ನಾನು. ಅದು ಮಾಡ್ಲಿಕ್ಕೆ ಒಂದು ಕಾರಣನೂ ಇದೆ. ಆ ಡ್ರಿಪ್ ಪೈಪ್ ಅನ್ನ ಕಚ್ಚಿ ಅದ್ ಕಿತ್ಬಿಟ್ಟು ಆ ನೀರ್ ಕುಡಿತಿದ್ದು. ನೀರಿಗೋಸ್ಕರವಾಗಿ, ನೀರಿಗೋಸ್ಕರ ನಮ್ಮ ಡ್ರಿಪ್ ಅನ್ನು ಕಚ್ಚಿ ಕುಡಿತಿದ್ದು. ಈಗ ನೀರೇ ನಾವು ನೀರನ್ನ ಸಪರೇಟ್ ಆಗಿ ಇಟ್ಟಾಗ ಕಚ್ಚದ್ ಬಿಟ್ಟಿದ್ದು. ನೋಡಿ, ಈ ತರದ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡ್ಕೊಳ್ಬಹುದು ಸರ್. ನಾವು ಆರಾಮಾಗಿ ಕಂಡ್ಕೊಳ್ಬಹುದು, ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ನನ್ನ ಅನಿಸಿಕೆ. ಒಳ್ಳೇದು. ಇದುವರೆಗೂ ಕೃಷಿಯಿಂದ ವಿಮುಖನಾದ ರೈತನ ಕೈಹಿಡಿದ ಸಮಗ್ರ ಕೃಷಿ ಕುರಿತು ಸಾಗರ ತಾಲೂಕು ನಂದಿತಳೆಯ ಎಸ್ಟಿ ಮಂಜಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಇದು ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮವಾಗಿದೆ. ಮತ್ತೆ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ರೈತ ಬಾಂಧವರಿಗೆಲ್ಲರಿಗೂ ಸಹ ಈ ನಿಮ್ಮ ಗೆಳೆಯನ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.